ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ಮೊದಲಿಗೆ ಮೇಘ ಸಂದೇಶ ಸರಣಿಯ 549 ಸಂಚಿಕೆ ಪ್ರಸ್ತುತಪಡಿಸುವವರು ಸೋಮಶೇಖರ್ ಯಸರುಳಿ. ಆಮೇಲೆ ಮೆಣಸಿನಹಾಳ ಗ್ರಾಮದ ಯಲ್ಲಪ್ಪ ಮಲ್ಲಪ್ಪ ಚೌಡಕಿ ಮತ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು ಮೂಡಿ ಬರ್ತವ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್ ಸೋಲಾಪುರ್. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಮೇಘ ಸಂದೇಶ ಸರಣಿಯ 549 ಸಂಚಿಕೆ ಮೂಡಿ ಬರ್ತದ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಾವು ವಾತಾವರಣದ ಏನು ನಿರೀಕ್ಷೆ ಮಾಡ್ತಾ ಇರ್ತೀವಿ, ಒಣ ವಾತಾವರಣ ಇರಬಹುದು ಅನ್ನುವಂತಹ ವಿಚಾರ ಕಳೆದ ವಾರ ಇತ್ತು. ಮೋಡಗಳು ಕಾಣಿಸಿಕೊಳ್ಳಬಹುದು, ಮೋಡ ಮುಸುಕಿದ ವಾತಾವರಣ ಕೂಡ ಇರಬಹುದು ಅನ್ನುವಂತಹ ಅನುಮಾನ ಇತ್ತು. ಆದರೆ ಮಳೆಯ ಸಾಧ್ಯತೆಗಳು ಇಲ್ಲ ಅನ್ನುವಂತಹ ಸೂಚನೆಯನ್ನು ತಜ್ಞರು ಕೊಟ್ಟಿದ್ರು. ಆದರೂ ಕೂಡ ಒಂದು ಅನುಮಾನ ನಮಗೆ ಏನಿತ್ತು ಅಂತಂದ್ರೆ, ಬೇಸಿಗೆ ಕಾಲ ಇರುವುದರಿಂದ ಉಷ್ಣಾಂಶದೊಳಗೆ ಏರುಪೇರುಗಳು ಆಗೇ ಆಗ್ತಾವ, ಮಧ್ಯಾಹ್ನದ ನಂತರ ಪರಿಸ್ಥಿತಿ ಬದಲಾವಣೆ ಆಗಬಹುದು ಕೆಲವು ಕಡೆಗಳಲ್ಲಿ ಅನ್ನುವಂಥದ್ದು ಇದನ್ನ ನಾವು ವ್ಯಕ್ತ ಕೂಡ ಮಾಡಿದ್ವಿ. ಮತ್ತು ಪ್ರತಿ ವಾರ ಕೂಡ ಈ ವಿಚಾರದ ಬಗ್ಗೆ ನಾವು ತಮ್ಮ ಗಮನವನ್ನ ಸೆಳೀತಾ ಇದ್ದೀವಿ. ಯಾಕಂತಂದ್ರೆ ಬೇಸಿಗೆ ಒಳಗೆ ಅವಕಾಳಿ ಮಳೆಗಳು ಬಂದೇ ಬರ್ತಾವ, ಮತ್ತು ಎಲ್ಲಿ ಬರಬಾರದು ಅಂತಹ ಪ್ರದೇಶದೊಳಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿರ್ತಾವ. ಅದಕ್ಕೆ ಈ ಬಗ್ಗೆ ತಾವು ಎಚ್ಚರಿರಿ ಅನ್ನುವಂತಹ ಮಾತನ್ನ ನಾವು ಪದೇ ಪದೇ ತಮಗೆ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ಕಳೆದ ವಾರ ನಾವು ಸಂಪೂರ್ಣವಾಗಿ ನಿರೀಕ್ಷೆ ಮಾಡಿದರೂ ಸಹಿತ ಕೆಲವು ಕಡೆಗಳಲ್ಲಿ ಮಳೆಯ ಆರ್ಭಟ ನೋಡಿದ್ವಿ. ವಿಜಾಪುರ ಜಿಲ್ಲೆ ಇರಬಹುದು, ಕೊಪ್ಪಳ ಜಿಲ್ಲೆ ಇರಬಹುದು, ಇನ್ನೂ ಕೆಲವು ಪ್ರದೇಶಗಳಲ್ಲಿ ಇರಬಹುದು, ಮಳೆ ಬಂದು ಸಾಕಷ್ಟು ತೊಂದರೆಯನ್ನ ಉಂಟು ಮಾಡಿದೆ, ನಮ್ಮ ರೈತರ ಬೆಳೆಗಳಿಗೆ ಹಾನಿಯಾಗಿದೆ, ಅದರ ಜೊತೆಗೆ ಜೀವಹಾನಿ ಕೂಡ ಸಂಭವಿಸಿದ್ದು ಬಹಳ ಬೇಸರ ತರುವಂತಹದ್ದು, ಅದರ ಜೊತೆಗೆ ಜಾನುವಾರುಗಳು ನುಕ್ಸಾನಾಗಿದ್ದು ಅವು ಕೂಡ ನಮಗೆ ಬಹಳಷ್ಟು ಕರುಳು ಕಿವುಚುವಂತಹ ಒಂದು ಅನುಭವ ಅಂತ ಹೇಳಿ ಹೇಳಬಹುದು. ಬೆಳೆ ನುಕ್ಸಾನ ಆದ್ರೆ ಅಷ್ಟು ಅನಿಸಂಗಿಲ್ಲ, ಆದ್ರೆ ಜೀವಹಾನಿ ಆದ್ರೆ ಬಹಳ ದುಃಖ ಆಗ್ತದ. ಇಂತಹ ಘಟನೆಗಳು ಆಗಬಾರದು. ಆದ್ರೆ ಬೇಸಿಗೆ ಒಳಗೆ ನಾವು ನೋಡ್ತಾ ಇದ್ದೀವಿ, ಅಲ್ಲಲ್ಲಿ ಸುದ್ದಿಗಳನ್ನ ಕೇಳ್ತಾನೆ ಇದ್ದೀವಿ, ಇಂತಹ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾನೆ ಇದ್ದಾವ. ತಂತ್ರಜ್ಞಾನ ನಮಗೆ ಲಭ್ಯ ಇದೆ, ನಮಗ ಗೊತ್ತಿದೆ, ಬೇಸಿಗೆ ಒಳಗೆ ಮಧ್ಯಾಹ್ನದ ನಂತರ ಮಳೆ ಬರ್ತದ, ವಿಶೇಷವಾಗಿ ಸಿಡಿಲು ಗುಡುಗುಗಳಿಂದ ಕೂಡಿದಂತಹ ಮಳೆ ಇರ್ತದ. ಅದಕ್ಕಾಗಿ ನಾವು ಎಚ್ಚರಿರಬೇಕು ಅನ್ನುವಂತಹ ಮಾತನ್ನ ಈ ಕಾರ್ಯಕ್ರಮ ಶುರುವಾದಾಗಿನಿಂದ ನಾವು ಹೇಳ್ತಾ ಇದ್ದೀವಿ. ಅದು ಯಾರು ಕೇಳ್ತೀರಿ ತಮಗೆಲ್ಲ ಗೊತ್ತದ. ನಮ್ಮ ವಿನಂತಿ ಏನಪ್ಪಾ ಅಂತಂದ್ರೆ, ಈ ಮಾಹಿತಿಯನ್ನ ದಯವಿಟ್ಟು ತಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲರಿಗೂ ತಲುಪಿಸಬೇಕು, ಮತ್ತು ಇಂಥ ಒಂದು ಸನ್ನಿವೇಶದಿಂದ ಎಲ್ಲರೂ ಸುರಕ್ಷಿತವಾಗಿ ಇರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅದಕ್ಕೆ ತಾವೆಲ್ಲ ಕೂಡಿ ಈ ವಿಚಾರದ ಕಡೆ ಬಹಳಷ್ಟು ಗಮನ ಹರಿಸಬೇಕು. ಯಾಕಂತಂದ್ರೆ ನಾವು ಮಳೆ ಬಂದಾಗ ಒಂದು ಸಹಜವಾಗಿ ಏನು ಕೆಲಸ ಮಾಡ್ತೀವಿ ಅಂತಂದ್ರೆ ಗಿಡದ ಕೆಳಗೆ ಹೋಗಿ ನಿಲ್ತೀವಿ. ಕೆಲವೊಮ್ಮೆ ನಮಗೆ ಗೊತ್ತಿರೋದಿಲ್ಲ, ಮೊಬೈಲ್ನೊಳಗೆ ಮಾತಾಡಬಾರ್ದು ಅನ್ನುವಂಥ ವಿಚಾರ ಗೊತ್ತಿರೋದಿಲ್ಲ, ಯಾರದೋ ಒಂದು ಕಾಲ್ ಬರ್ತದೆ ಅದಕ್ಕೆ ನಾವು ಉತ್ತರಿಸಕ್ಕೆ ಹೋಗ್ತೀವಿ, ಹಿಂಗಾಗಿ ಅಲ್ಲಿ ಸಮಸ್ಯೆ ಆಗುವಂತಹದ್ದು ಇರ್ತದೆ. ಕೆಲವೊಮ್ಮೆ ಕೃಷಿ ಹೊಂಡದ ಹತ್ತಿರ ಇರ್ತೀವಿ, ಬಾವಿ ಹತ್ತಿರ ಇರ್ತೀವಿ, ಬೋರ್ವೆಲ್ ಹತ್ತಿರ ಇರ್ತೀವಿ, ಟ್ರಾನ್ಸ್ಫಾರ್ಮರ್ ಹತ್ತಿರ ಇರ್ತೀವಿ, ಮತ್ತು ಬೈಕ್ ಮೇಲೆ ಓಡಾಡ್ತಿರ್ತೀವಿ, ಸೈಕಲ್ ಮೇಲೆ ಓಡಾಡ್ತಾ ಇರ್ತೀವಿ. ಇಂಥ ಸಂದರ್ಭಗಳೇನಿರ್ತಾವ ಅವು ನೇರವಾಗಿ ಸಿಡಿಲಿನ ಆಕರ್ಷಣೆ ಮಾಡ್ತಾವ, ಹಿಂಗಾಗಿ ದುರ್ಘಟನೆ ಆಗ್ತಾವ. ಅದಕ್ಕೆ ನಾವು ಈ ಸನ್ನಿವೇಶವನ್ನು ಎದುರಿಸಬೇಕು ಅಂತಂದ್ರೆ ಬಹಳ ಸರಳದ ಒಂದೇದ್ದು, ನಾವು ಆದಷ್ಟು ಜಲ್ದಿ ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಮನೆಯೊಳಗೆ ಬರಬೇಕು. ಅದರ ಜೊತೆಗೆ ನಮ್ಮ ಜಾನುವಾರುಗಳನ್ನು ಏನದಾವ ಅವುಗಳನ್ನು ಸುರಕ್ಷಿತವಾಗಿ ಕೊಟ್ಟಿಗೆ ಒಳಗೆ ಬಂದೋಬಸ್ತಾಗಿ ಕಟ್ಟಬೇಕು, ಗಿಡದ ಕೆಳಗೆ ಯಾವುದೇ ಕಾರಣಕ್ಕೂ ಕಟ್ಟಬಾರದು. ಮತ್ತೀಗೇನು ನಾನು ಹೇಳದೆ ತಮಗೆ ಎಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸಿ ನಾವು ಅಂಥ ಪರಿಸ್ಥಿತಿಯೊಳಗೆ ಇರಬಾರದು ಅನ್ನುವಂಥ ನಿರ್ಧಾರವನ್ನ ಮಾಡಬೇಕು. ಹಿಂಗಾದಾಗ ನಾವು ಜೀವವನ್ನ ಉಳಿಸಬಹುದು, ಜಾನುವಾರುಗಳ ಜೀವವನ್ನ ಉಳಿಸಬಹುದು. ಅದಕ್ಕೆ ಈ ವಿಚಾರ ಏನದಲ್ಲ, ನಾವು ಸಹಜವಾಗಿ ಇದರ ಬಗ್ಗೆ ಅಷ್ಟು ಕಾಳಜಿ ವಹಿಸಂಗಿಲ್ಲ. ಮಳೆ ಬಂದಾಗ ಈಗಾಗಲೇ ಹೇಳದಂಗೆ ನೇರವಾಗಿ ಗಿಡದ ಕೆಳಗೆ ಹೋಗಿ ನಿಂದಿರ್ತೀವಿ. ಅಂಥ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂಥೇಳಿ ನಾವು ಅದನ್ನು ಮನವರಿಕೆ ಮಾಡಿ ಹೇಳ್ತಾನೆ ಇರಬೇಕು. ಒಂದ್ಸಲ ಹೇಳಿದ್ರೆ ನಡೆಯಂಗಿಲ್ಲ, ಎರಡ್ ಸಲ ಹೇಳಿದ್ರೆ ನಡೆಯಂಗಿಲ್ಲ, ಯಾವತ್ತೂ ಇದನ್ನ ನಾವು ಗಮನದೊಳಗೆ ಇಡಲೇಬೇಕು ಅನ್ನುವಂತಹ ವಿಚಾರ ಇಲ್ಲದ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ಕೆ ಸಹಕಾರ ಕೊಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಆತ್ಮೀರೇ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಕೃಷಿಗೆ ಪೂರಕವಾದಂತಹ ಅನೇಕ ಆಪ್ಗಳು ಬರ್ತಾ ಇದ್ದಾವ. ಮೊಬೈಲ್ನೊಳಗೆ ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕೆಲವರು ಅದರ ಉಪಯೋಗವನ್ನ ತಾವು ಮಾಡಿಕೊಳ್ತಾ ಇದ್ದೀರಿ. ಬಹುತೇಕರು ಇನ್ನೂ ಅವುಗಳ ಬಗ್ಗೆ ವಿಚಾರ ಮಾಡಿಲ್ಲ. ಈ ಆ್ಯಪ್ಗಳೇನದಾವಲ್ಲ ನಮಗೆ ಬಹಳಷ್ಟು ಕೆಲಸಕ್ಕೆ ಬರ್ತಾವ. ನಮ್ಮ ಕೃಷಿಯನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಅವು ಮಾಡ್ತಾವ. ನಾವು ಎಲ್ಲಾ ಕಡೆ ಹೇಳ್ತಾ ಇರ್ತೀವಿ, ಎಲ್ಲಾ ಚಟುವಟಿಕೆಗಳನ್ನ ನಾವು ಕೂತಲ್ಲೇ ಮಾಡುವಂತಹ ಒಂದು ವ್ಯವಸ್ಥೆ ಈಗದ ಅಂತೇಳಿ. ಈ ಮೊಬೈಲ್ ಮೂಲಕ ನಾವು ಅದನ್ನ ಮಾಡೋದಕ್ಕೆ ಸಮರ್ಥರಾಗೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಾವು ಮೊಬೈಲ್ ಮೂಲಕ ಆ್ಯಪ್ಗಳ ಮೂಲಕ ಮಾಡೋದಕ್ಕೆ ಸಾಧ್ಯದ. ಮತ್ತು ಒಳ್ಳೆ ಗುಣಮಟ್ಟದ ಉತ್ಪನ್ನವನ್ನ ನಾವು ಗ್ರಾಹಕರಿಗೆ ಕೊಡುವಂತಹ ಶಕ್ತಿ ರೈತರಿಗೆ ಬರ್ತದ. ಅದು ಅಗದಿ ಸೋವಿ ದರದೊಳಗೆ ಬರುವಂತಹ ಸಾಧ್ಯತೆಗಳು ಇದ್ದೇ ಇದ್ದಾವ. ಅದಕ್ಕೆ ನಮ್ಮ ಕೃಷಿಯನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತಂದ್ರೆ ಈ ಮೊಬೈಲ್ ಆ್ಯಪ್ಗಳು ನಮಗೆ ಬಹಳಷ್ಟು ಸಹಾಯಕ ಬರ್ತದೆ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಈ ಕೆಲವು ಮೊಬೈಲ್ ಆ್ಯಪ್ಗಳ ಬಗ್ಗೆನೆ ಮಾತಾಡೋಣ. ಯಾವ ಮೊಬೈಲ್ ಆ್ಯಪ್ಗಳು ನಮ್ಮ ರೈತರಿಗೆ ಅನುಕೂಲದವ, ಯಾವ ಆ್ಯಪ್ಗಳನ್ನು ನಾವು ನಮ್ಮ ಹತ್ರ ಯಾವತ್ತೂ ನಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ದಿಲ್ಲಿಯವರು ಒಂದು ಆ್ಯಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ, ಕೆವಿಕೆ ಮೊಬೈಲ್ ಆ್ಯಪ್ ಅಂತೇಳಿ. ಇದು ಆ್ಯಪ್ ರೈತರನ್ನ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಜೋಡಿಸ್ತದ. ಇದನ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ತಾವು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಗೂಗಲ್ ಆ್ಯಪ್ ಸ್ಟೋರಿಗೆ ಹೋಗಬೇಕಾಗ್ತದೆ, ಅಲ್ಲಿ ಕೆವಿಕೆ ಮೊಬೈಲ್ ಆ್ಯಪ್ ಅಂತೇಳಿ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡ ನಂತರ ತಮ್ಮ ಹೆಸರು, ತಮ್ಮ ತಾಲೂಕು, ಜಿಲ್ಲೆ, ದೂರವಾಣಿ ಸಂಖ್ಯೆ, ಇಮೇಲ್ ಐಡಿ ಇವನ್ನೆಲ್ಲ ದಾಖಲಿಸಿ ನೋಂದಣಿ ಮಾಡಿಕೊಳ್ಬೇಕಾಗ್ತದೆ. ತಮ್ಮ ದೂರವಾಣಿ ಸಂಖ್ಯೆನೆ ತಾವು ಉಪಯೋಗ ಮಾಡುವಂತಹ ಒಂದು ಹೆಸರಾಗ್ತದೆ, ಅಂದ್ರೆ ಯೂಸರ್ ನೇಮ್ ಆಗ್ತದೆ. ಆ ನಂತರ ಈ ತಂತ್ರಾಂಶದೊಳಗೆ ತಾವು ಮೊದಲೇ ನೋಂದಣಿ ಮಾಡುವಂತಹ ಸಮಯದೊಳಗೆ ನೀಡಿದಂತಹ ಪಾಸ್ವರ್ಡ್ ಬಳಸಿ ಈ ಪೇಜ್ ಅನ್ನ ತಾವು ಓಪನ್ ಮಾಡಿಕೊಳ್ಳಬಹುದು ಮತ್ತು ನೋಡಬಹುದು. ಕೆವಿಕೆ ಅನ್ನುವಂತಹ ಒಂದು ಚಿಹ್ನೆಯ ಮೇಲೆ ಬೆರಳು ಒತ್ತಿ ರಾಜ್ಯ ಮತ್ತು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ತಮ್ಮ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಆಯ್ಕೆ ಮಾಡಿಕೊಳ್ಬಹುದು, ಅಥವಾ ತಮಗೆ ಯಾವ ಕೃಷಿ ವಿಜ್ಞಾನ ಕೇಂದ್ರದ ಬಗ್ಗೆ ಮಾಹಿತಿ ಬೇಕಾಗಿದೆ, ಯಾವ ತಜ್ಞರ ಬಗ್ಗೆ ಮಾಹಿತಿ ಬೇಕಾಗಿದೆ ಅನ್ನೋದನ್ನು ತಾವು ಆಯ್ಕೆ ಮಾಡಿಕೊಳ್ಬಹುದು. ತಮ್ಮ ಜಿಲ್ಲೆಯ ಕೇಂದ್ರದ ಮುಖ್ಯಸ್ಥರ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಎಲ್ಲ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಾವ. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಿಗುವಂತಹ ಸೌಲಭ್ಯಗಳು, ಫೆಸಿಲಿಟೀಸ್ ಅನ್ನುವಂತಹ ಒಂದು ಐಕಾನ್ ಬರ್ತದೆ, ಅದರ ಮೇಲೆ ತಾವು ಬೆರಳು ಒತ್ತಿದಾಗ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇರುವಂತಹ ಸೌಲಭ್ಯಗಳ ಮಾಹಿತಿ ತಮ್ಮ ಸ್ಕ್ರೀನ್ ಮೇಲೆ ಮೂಡುತ್ತದೆ. ಆಮೇಲೆ ಮುಖ್ಯವಾಗಿ ಕೃಷಿ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತೇಳಿ ಬರ್ತದೆ, ಅದರ ಮೇಲೆ ತಾವು ಬೆರಳನ್ನ ಒತ್ತಿ ತಮಗೆ ಬೇಕಾದಂತಹ ಬೆಳೆಯ ಮಾಹಿತಿಯನ್ನು ಪಡ್ಕೊಳ್ಬಹುದು. ಯಾವ ರೀತಿ ಸುಧಾರಿಸಿದ ಕ್ರಮಗಳದಾವ, ಅಲ್ಲಿ ಯಾವ ತಳಿಗಳದಾವ, ಎಷ್ಟು ದಿವಸಗಳಲ್ಲಿ ಅದು ಕಟಾವಿಗೆ ಬರ್ತದೆ, ಇಂಥವೆಲ್ಲ ಮಾಹಿತಿಯನ್ನು ತಾವು ಅಲ್ಲಿ ಪಡ್ಕೊಳ್ಬಹುದು. ಆಮೇಲೆ ತಮಗೇನಾದರೂ ಸಮಸ್ಯೆ ಆಯಿತು, ತಮಗೇನಾದರೂ ಪ್ರಶ್ನೆ ಇತ್ತು ಅಂತಂದ್ರೆ ಅದನ್ನು ತಾವು ಕೇಳಬಹುದು. ಸೆಂಡ್ ಕ್ವೆರಿ ಅನ್ನುವಂಥ ಒಂದು ಚಿಹ್ನೆ ಬರ್ತದೆ, ಅದರ ಮೇಲೆ ತಾವು ಬೆರಳು ಒತ್ತಿ ಬೆಳೆ ಇರಬಹುದು, ಜಾನುವಾರುಗಳಿರಬಹುದು, ಮೀನುಗಾರಿಕೆ ಕೃಷಿ ಇರಬಹುದು, ತೋಟಗಾರಿಕೆ ಇರಬಹುದು, ಮತ್ತೆ ಇತರೆ ಯಾವುದೇ ವಿಷಯ ಕೃಷಿ ಮತ್ತು ಕೃಷಿ ಉಪಕಸಬಗಳಿಗೆ ಸಂಬಂಧಪಟ್ಟಂತಹದ್ದು ಅಂತಹ ಆಯ್ಕೆಗಳು ಬರ್ತಾವ. ಅದನ್ನ ತಮಗೆ ಯಾವ್ದು ಬೇಕು ಅದರ ಮೇಲೆ ಬೆರಳು ಒತ್ತಿ ತಮ್ಮ ಸಮಸ್ಯೆ ಅನ್ನುವಂತಹ ಒಂದು ವಿಚಾರದೊಳಗೆ ತಮಗ ಏನು ಪ್ರಶ್ನೆ ಅದ ಅನ್ನೋದನ್ನ ತಾವು ಚಿತ್ರದ ಮೂಲಕ ಕೇಳಬಹುದು, ಇಲ್ಲ ತಾವು ತಮ್ಮ ಧ್ವನಿಯನ್ನ ರೆಕಾರ್ಡ್ ಮಾಡಿ ಅದನ್ನು ಕೂಡ ಕಳಿಸಬಹುದು, ಇಲ್ಲ ವಿಡಿಯೋ ಇತ್ತಂದ್ರೆ ವಿಡಿಯೋ ಸಹಿತ ಕಳಿಸಿ ಅದನ್ನ ಒಪ್ಪಿಸಬಹುದು. ಸಬ್ಮಿಟ್ ಅನ್ನುವಂತಹ ಒಂದು ಚಿಹ್ನೆಯ ಮೇಲೆ ಒತ್ತಿ ಒಪ್ಪಿಸಬಹುದು. ಆಮೇಲೆ ತಜ್ಞರು ಇದಕ್ಕೆ ಉತ್ತರಗಳನ್ನು ಕೊಡ್ತಾರೆ. ಇದು ಇಷ್ಟು ತಮ್ಮ ಸಮಸ್ಯೆಗಳು ಆಯಿತು, ತಮ್ಮ ವಿಚಾರಗಳು ಏನೇನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಆಯಿತು. ಇನ್ನು ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಮುಂದೆ ಏನಾದರೂ ಕಾರ್ಯಕ್ರಮಗಳಿದ್ದು, ತರಬೇತಿಗಳು ನಡೆದಿರ್ತಾವ, ತಜ್ಞರು ಬರ್ತಾರೆ, ವಿಚಾರಗಳನ್ನು ಹೇಳ್ತಾರೆ, ಇನ್ನೂ ಅನೇಕ ಕಾರ್ಯಕ್ರಮಗಳು ಇರ್ತಾವ, ಅಂಥ ಯಾವ ಕಾರ್ಯಕ್ರಮಗಳು ಮುಂದೆ ಅದಾವ ಅನ್ನೋದನ್ನ ಅಪ್ಕಮಿಂಗ್ ಇವೆಂಟ್ಸ್ ಅಂತೇಳಿ ಅನ್ನುವಂಥ ಒಂದು ಐಕಾನ್ ಇರ್ತದೆ, ಅದರ ಮೇಲೆ ತಾವು ಬೆರಳನ್ನು ಒತ್ತಿದ್ರೆ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಬರುವಂತಹ ದಿನಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ತಮಗೆ ಸಿಗ್ತದೆ. ಅದರ ಜೊತೆಗೆ ಹಿಂದೆ ಆದಂತಹ ಕಾರ್ಯಕ್ರಮಗಳ ಬಗ್ಗೆ ಸಹಿತ ತಾವು ತಿಳ್ಕೊಳ್ಬಹುದು. ಪಾಸ್ಟ್ ಇವೆಂಟ್ ಅನ್ನೋದ್ರ ಮೇಲೆ ತಾವು ಬೆರಳನ್ನು ಒತ್ತಿ ಹಿಂದೆ ಏನೇನಾಯ್ತು ಈ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಆ ಮಾಹಿತಿಯನ್ನು ಕೂಡ ತಾವು ಪಡ್ಕೊಳ್ಬಹುದು. ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪಾ ಅಂತಂದ್ರೆ ಹವಾಮಾನದ ಮುನ್ಸೂಚನೆ ಇರಬಹುದು, ಹವಾಮಾನದ ವಿಷಯ ಇರಬಹುದು, ವೆದರ್ ಅಡ್ವೈಸರಿ ಅನ್ನುವಂತಹ ಒಂದು ಚಿಹ್ನೆ ಇರ್ತದೆ, ಅದರ ಮೇಲೆ ತಾವು ಬೆರಳನ್ನು ಒತ್ತಿ ತಮ್ಮ ಜಿಲ್ಲೆ ಒಳಗೆ ಅಥವಾ ತಮ್ಮ ಸುತ್ತಮುತ್ತಲು ಯಾವ ರೀತಿ ವಾತಾವರಣ ಇರಬಹುದು ಅನ್ನೋದ್ರ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯವರು ನೀಡುವಂತಹ ಒಂದು ಮುನ್ಸೂಚನೆಯನ್ನ ಮಾಹಿತಿಯನ್ನ ಇಲ್ಲಿಂದ ಪಡಿಬಹುದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರೈತರಿಗೆ ಮಾರ್ಕೆಟ್, ಸಂತೆ, ಪೇಟೆ ಎಲ್ಲಿದೆ ಅನ್ನುವಂಥದ್ದು. ಮಾರ್ಕೆಟ್ ಅನ್ನುವಂತಹ ಒಂದು ಚಿಹ್ನೆ ಮೇಲೆ ತಾವು ಬೆರಳು ಒತ್ತಿದ್ರೆ ಅಲ್ಲಿ ಒಂದು ದೊಡ್ಡ ಪೇಜ್ ಓಪನ್ ಆಗ್ತದ, ಅಲ್ಲಿ ಯಾವ್ಯಾವ ಮಾರುಕಟ್ಟೆಗಳದಾವ, ಯಾವ್ಯಾವ ಬೆಳೆಗಳು ಅಲ್ಲಿ ಬರ್ತಾವ, ದಾಸ್ತಾನು ಎಷ್ಟದ, ಆವಕ ಎಷ್ಟದ, ಮತ್ತೆ ಕನಿಷ್ಠ ದರ ಏನದ, ಗರಿಷ್ಠ ದರ ಎಲ್ಲಿ ತನಕ ಹೋಗಿತ್ತು, ಮಧ್ಯಮ ದರ ಏನು, ಸರಾಸರಿ ದರ ಏನಿರ್ತದ, ಮತ್ತ ಪ್ರತಿ ಕ್ವಿಂಟಾಲ್ ದರ, ಇವೆಲ್ಲ ಮಾಹಿತಿ ಆ ಸ್ಕ್ರೀನ್ ಮೇಲೆ ಮೂಡುತ್ತದೆ. ಈ ಮಾಹಿತಿಯನ್ನ ಪಡ್ಕೊಂಡು ಎಲ್ಲಿ ತಾವು ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಬಹುದು, ಎಲ್ಲಿ ಮಾರಾಟ ಮಾಡಿದ್ರೆ ನಮ್ಮ ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನ ನಾವು ಪಡ್ಕೊಳ್ಬಹುದು ಅನ್ನುವಂತಹ ನಿರ್ಧಾರವನ್ನು ಕೂಡ ತಾವು ಮಾಡಿಕೊಳ್ಬಹುದು. ಅದಕ್ಕೆ ಈ ಆಪ್ ಕೆವಿಕೆ ಮೊಬೈಲ್ ಆಪ್ ತಮ್ಮ ಮೊಬೈಲ್ನೊಳಗೆ ಅವಶ್ಯವಾಗಿ ಇರಲೇಬೇಕಾದಂಥದ್ದು ಅನ್ನುವಂಥದ್ದು ನಮ್ಮ ಒಂದು ವಿಚಾರ. ಅದಕ್ಕೆ ಇದನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ಜಲ್ದಿ ಬಳಸೋದ್ರ ಕಡೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಜೊತೆಗೆ ಯಾವತ್ತು ಸಂಪರ್ಕದೊಳಗಿರುವುದಕ್ಕೆ ತಾವು ಪ್ರಯತ್ನ ಮಾಡಬಹುದಾಗಿದೆ. ರೇಷ್ಮೆ ಬೆಳೆಗಾರರಿಗಾಗಿ ಒಂದು ಒಳ್ಳೆಯ ಆಪ್ ಇವತ್ತಿನ ದಿವಸ ಬಂದಿದೆ, ಸುಮಾರು ದಿನಗಳಿಂದ ಅದು ಕೆಲಸ ಮಾಡ್ತಾ ಇದೆ. ರೇಷ್ಮೆ ಉದ್ಯಮದೊಳಗೆ ವೈಜ್ಞಾನಿಕ ಬೆಲೆ ನಿಗದಿ ಸೇರಿದಂಗೆ ಹಲವಾರು ಪ್ರಯೋಜನಗಳನ್ನು ಬೆಳೆಗಾರರಿಗೆ ಕಲ್ಪಿಸುವಂತಹ ರೇಷ್ಮಂಡಿ ಆಪ್ ಅನ್ನುವಂಥದ್ದು ಈಗ ಬಹಳ ಜನಪ್ರಿಯ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇಷ್ಮಂಡಿ ಆಪ್ನೊಳಗೆ ರೈತರು ರಾಜ್ಯಾದ್ಯಂತ ಪ್ರಮುಖ ಮಂಡಿಗಳ ಬೆಲೆಗಳ ವಿವರಗಳನ್ನು ಪಡಿಬಹುದು. ಸಮೀಪದ ರೇಷ್ಮಂಡಿ ಚಾಕಿ ಕೇಂದ್ರಗಳಿಂದ ಉತ್ತಮ ಗುಣಮಟ್ಟದ ಚಾಕಿಯನ್ನ ಆಪ್ ಮೂಲಕ ಬೇಕಾದ ದಿನಾಂಕಕ್ಕೆ ತಾವು ಬುಕ್ ಮಾಡಿಕೊಳ್ಬಹುದು. ಆಪ್ ಮೂಲಕ ಪೇಮೆಂಟ್ ಮಾಡಿದರೆ ಶೇಕಡ 10% ರಿಯಾಯಿತಿ ಕೂಡ ಸಿಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ರೇಷ್ಮೆ ಉದ್ಯಮದೊಳಗೆ ಇರುವಂತಹ ಎಲ್ಲರಿಗೂ ಮಾರುಕಟ್ಟೆಯನ್ನ ರೇಷ್ಮಂಡಿ ಆಪ್ ಒದಗಿಸಿದೆ. ರೈತರಿಂದ ರಿಟೇಲರ್ಸ್ ತನಕ ಎಲ್ಲಾ ವಿಭಾಗಗಳಿಗೂ ಸಮಗ್ರವಾದಂತಹ ಡಿಜಿಟಲೀಕರಣದ ವ್ಯವಸ್ಥೆಯನ್ನು ಒದಗಿಸಿದೆ, ರೇಷ್ಮಂಡಿ ಕೇಂದ್ರಗಳನ್ನು ಕೂಡ ಸ್ಥಾಪಿಸಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಆಪ್ ಏನದ, ರೇಷ್ಮಂಡಿ ಆಪ್, ರೇಷ್ಮೆ ಬೆಳೆಗಾರರಿಗೆ ಬಹಳ ಅನುಕೂಲ ಒದಗಿಸುವಂತದ್ದು. ಅದಕ್ಕೆ ಈ ಆಪ್ ತಮ್ಮ ಮೊಬೈಲ್ನೊಳಗ ಇರಬೇಕಾಗಿದೆ. ಈ ಬಗ್ಗೆ ಅಂದ್ರೆ ರೇಷ್ಮಂಡಿ ಆಪ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನುವಂಥವ್ರು ಮುಂದೆ ಹೇಳುವಂತಹ ನಂಬರ್ ನ ಸಂಪರ್ಕ ಮಾಡಬಹುದು. 7338649594 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ರೇಷ್ಮಂಡಿ ಆಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ಆತ್ಮೀಯರೇ, ಇನ್ನೂ ಅನೇಕ ಆಪ್ಗಳು ಪ್ರವಾಹದೋಪಾದಿಯೊಳಗ ಬರ್ತಾ ಇದ್ದಾವೆ. ಕಿಸಾನ್ ಸುವಿಧಾ ಅನ್ನುವಂತಹ ಆಪ್ ಇದೆ, ಅಂದ್ರೆ ರೈತರಿಗೆ ಏನು ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಕಿಸಾನ್ ಸುವಿಧಾದಿಂದ ತಾವು ಮಾಡಿಕೊಳ್ಳಬಹುದು. ಕೇನ್ ಅಡ್ವೈಸರ್ ಅನ್ನುವಂಥದ್ದು ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಬಹಳ ಸವಲತ್ತನ್ನ ನೀಡುವಂಥದ್ದು. ಕಬ್ಬಿನ ಬೇಸಾಯದ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ತಾವು ಈ ಕೇನ್ ಅಡ್ವೈಸರ್ ಇಂದ ಪಡ್ಕೊಳ್ಬಹುದಾಗಿದೆ. ಕರ್ನಾಟಕ ಸರ್ಕಾರದ ಆಪ್ ಇದೆ ಒಂದು, ಬೆಳೆ ದರ್ಶಕ ಅನ್ನುವಂಥದ್ದು, ಇದು ಕೂಡ ತಮ್ಮ ಮೊಬೈಲ್ನೊಳಗ ಇರಬೇಕಾದಂಥದ್ದು. ಇಫ್ಕೋ ಸಂಸ್ಥೆ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದೆ, ಇಫ್ಕೋ ಕಿಸಾನ್ ಅಗ್ರಿಕಲ್ಚರ್ ಅನ್ನುವಂಥದ್ದು. ಅದು ಕೂಡ ಬಹಳ ಉಪಯುಕ್ತವಾದಂತಹ ಆಪ್ ಅಂತ ಹೇಳಿ ಹೇಳಬಹುದು. ಐಸಿಎಆರ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ಐಸಿಎಆರ್ ನವರು ಪೂಸಾ ಕೃಷಿ ಅನ್ನುವಂತಹ ಒಂದು ಕೃಷಿ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ತಾವು ಬಳಸಬಹುದು. ಸಮಗ್ರವಾಗಿ ತಾವು ಬೆಳೆಗಳ ಮಾಹಿತಿಯನ್ನ ಆಪ್ ಮೂಲಕ ಮಾಡಿಕೊಳ್ಬಹುದು. ವಿಮೆ ಬಗ್ಗೆ ತಮಗೇನಾದರೂ ಪ್ರಶ್ನೆಗಳು ಅಥವಾ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು, ಅನುಮಾನಗಳಿದ್ದು ಅಂತಂದ್ರೆ ತಾವು ಕ್ರಾಪ್ ಇನ್ಶೂರೆನ್ಸ್ ಅನ್ನುವಂತಹ ಒಂದು ಆಪ್ ಇದೆ, ಅದನ್ನ ಬಳಸಬಹುದು. ಮಾರ್ಕೆಟ್ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿತ್ತು ಅಂತಂದ್ರೆ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅಗ್ರಿ ಮಾರ್ಕೆಟ್ ಅನ್ನುವಂತಹ ಆಪ್ ಇದೆ, ಅದನ್ನು ಕೂಡ ನಾವು ಡೌನ್ಲೋಡ್ ಮಾಡಿಕೊಳ್ಬಹುದು. ಬೆಂಗಳೂರಿನೊಳಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ ಹೆಸರುಘಟ್ಟದೊಳಗ. ಅವರು ಕೂಡ ಇತ್ತೀಚಿನ ದಿವಸದೊಳಗ ಸಾಕಷ್ಟು ಆಪ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ರೈತರಿಗೆ ಆನ್ಲೈನ್ ಮಾರ್ಕೆಟ್ ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂತಹ ಒಂದು ವಿಚಾರದೊಳಗ ಅವರು ಅರ್ಕಾ ವ್ಯಾಪಾರ್ ಅನ್ನುವಂತಹ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆನ್ಲೈನ್ ಮಾರ್ಕೆಟ್ನೊಳಗ ಒಳ್ಳೆ ಮಾರ್ಕೆಟ್ ಬೇಕು ಅನ್ನುವಂಥವ್ರು ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದು ಯಾವ ರೀತಿ ಮಾರ್ಗದರ್ಶನ ಮಾಡುತ್ತದ ಆ ರೀತಿ ಮುಂದುವರಿಬಹುದು. ಇನ್ನ ಇದೇ ಸಂಸ್ಥೆಯವರು ಬಿಡುಗಡೆ ಮಾಡಿದಂತಹ ಇನ್ನೊಂದು ಆಪ್ ಇದೆ, ಟೊಮ್ಯಾಟೊ ಕೃಷಿ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡುತ್ತದ. ಅದರ ಜೊತೆಗೆ ಸೋಲಾಪುರ್ ಅನಾರ್, ಅಂದ್ರೆ ಸೋಲಾಪುರದ ದಾಳಿಂಬೆ ಬಗ್ಗೆ ಕೂಡ ಮಾಹಿತಿ ಇರುವಂತಹ ಒಂದು ಆಪ್ ನಾವು ನೋಡಬಹುದು. ಸಿಸಿಆರ್ಐ ಸಂಸ್ಥೆಯವರು ಸಿಟ್ರಸ್ ನಿಂಬೆ ಬೆಳೆಯ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಗ್ರೇಪ್ ಡಿಎಸ್ಎಸ್, ಗ್ರೇಪ್ ಅಂತಂದ್ರೆ ದ್ರಾಕ್ಷಿ ಬೆಳೆಗೆ ಸಂಬಂಧಪಟ್ಟಂತಹ ಒಂದು ಆಪ್. ಅದರ ಜೊತೆಗೆ ಇನ್ನೊಂದು ಕಡಲೆ ಮಿತ್ರ, ಚನಾ ಮಿತ್ರ ಅನ್ನುವಂತಹ ಒಂದು ಆಪ್ ಇದೆ, ಅದು ಕಡಲೆ ಬೇಸಾಯದ ಬಗ್ಗೆ ತಮಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಡ್ತದೆ. ಶೇಂಗಾ ಬೆಳೆ ಬಗ್ಗೆ ಕೂಡ ನಮಗೆ ತಿಳಿಸಿ ಹೇಳುವಂತಹ ಒಂದು ಎರಡು ಆಪ್ಗಳದಾವ, ಗ್ರೌಂಡ್ ನಟ್ ಐಪಿಎಂ ಅನ್ನುವಂಥದ್ದು, ಆಮೇಲೆ ಗ್ರೌಂಡ್ ನಟ್ ಐಎಫ್ಸಿ ಅನ್ನುವಂತಹ ಎರಡು ಆಪ್ಗಳದಾವ. ಇವುಗಳನ್ನ ಬಳಸಿ ಶೇಂಗಾ ಕೃಷಿ ಬಗ್ಗೆ, ಅಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಬಗ್ಗೆ, ಸಮಗ್ರ ಬೆಳೆ ನಿರ್ವಹಣೆ ಬಗ್ಗೆ ನಾವು ಮಾಹಿತಿಯನ್ನ ಮಾಡಿಕೊಳ್ಬಹುದು. ಇನ್ನು ನಮ್ಮ ರೈತರಿಗೆ ಇತ್ತೀಚಿನ ದಿವಸಗಳಿಗೆ ಮುಖ್ಯವಾಗಿ ಬೇಕಾದಂತಹದ್ದು ಮಾರ್ಕೆಟ್ ಆಪ್ಗಳ ಜೊತೆಗೆ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಆಪ್ಗಳು. ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಆಪ್ಗಳು ತಮಗೆ ಬೇಕಾಯಿತು ಅಂತಂದ್ರೆ ಗೂಗಲ್ ಆಪ್ ಸ್ಟೋರಿಗೆ ಹೋಗಿ ವೆದರ್ ಆಪ್ಸ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ನೂರಾರು ಆಪ್ಗಳು ನಿಮ್ಮಿಂದ ಬಂದು ಬೀಳ್ತವ. ಆದ್ರೆ ಇಷ್ಟೆಲ್ಲ ಆಪ್ಗಳನ್ನ ನಾವು ಹೆಂಗ್ ಉಪಯೋಗ ಮಾಡೋದು ಅನ್ನುವಂಥದ್ದು ಒಂದು ದಿಗ್ಭ್ರಮೆ ಆಗಬಹುದು ನಮಗೆ. ಅಷ್ಟೆಲ್ಲ ನಮಗೆ ಆಪ್ಗಳು ಬೇಕಾಗಿಲ್ಲ. ಒಂದೆರಡು ಆಪ್ ಚಲೋ ಇರುವಂತಹವು ನಾವು ನಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡ್ರೆ ಅದರಿಂದ ನಾವು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡೋದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಗ್ತದೆ ಅಂತ ಹೇಳಿ ಹೇಳಬಹುದು. ಇಂತಹ ಆಪ್ಗಳನ್ನು ಹೆಂಗ್ ಆಯ್ಕೆ ಮಾಡಿಕೊಳ್ಬೇಕು? ಈಗ ನಮ್ಮ ಸರ್ಕಾರಿ ಸಂಸ್ಥೆಗಳದಾವ, ಭಾರತೀಯ ಹವಾಮಾನ ಇಲಾಖೆ ಇದ್ದಾರೆ, ವಿಶ್ವವಿದ್ಯಾಲಯಗಳಿದ್ದಾವೆ, ಅವರು ಬಿಡುಗಡೆ ಮಾಡಿರುವಂತಹ ಆಪ್ಗಳನ್ನು ನಾವು ನಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡಿಕೊಂಡಿವಿ ಅಂತಂದ್ರೆ ಅದರಿಂದ ನಮಗೆ ಒಳ್ಳೆಯದು ಆಗಬಹುದು. ಭಾರತೀಯ ಹವಾಮಾನ ಇಲಾಖೆಯವರು ಬಿಡುಗಡೆ ಮಾಡಿರುವಂತಹ ಆಪ್ಗಳ ಬಗ್ಗೆ ನಾವು ಕೆಲವು ಸಂದರ್ಭದೊಳಗೆ ತಮಗೆ ಹೇಳಿದ್ದೀವಿ. ಇವತ್ತಿನ ದಿವಸ ಕೂಡ ನಾನು ಹೆಚ್ಚಿನ ವಿಚಾರಗಳನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಮೇಘದೂತ ಅನ್ನುವಂತಹ ಆಪ್ ಏನಿದೆ, ಭಾರತೀಯ ಹವಾಮಾನ ಇಲಾಖೆಯವರು ಬಿಡುಗಡೆ ಮಾಡಿದ್ದು. ಅದನ್ನು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನವರು ಜಂಟಿಯಾಗಿ ಇದನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಹೇಳಬಹುದು. ಇಲ್ಲಿ ಕೃಷಿ ಮಾಹಿತಿನೂ ಕೂಡ ಸಿಗ್ತದೆ ನಿಮಗೆ, ಅದರ ಜೊತೆಗೆ ವಾತಾವರಣದ ಮಾಹಿತಿ ಕೂಡ ಸಿಗ್ತದೆ. ಹೀಗಾಗಿ ನಮ್ಮ ರೈತರಿಗೆ ಬಹಳ ಉಪಯುಕ್ತವಾಗುವಂತಹ ಆಪ್ ಅಂತ ಹೇಳಿ ಹೇಳಬಹುದು ಮೇಘದೂತ. ಇದರೊಳಗೆ ವಾತಾವರಣದ ಮಾಹಿತಿ ಕೂಡ ಇರ್ತದೆ, ಅದರ ಜೊತೆಗೆ ಬೆಳೆಗಳ ಕೃಷಿ ಬಗ್ಗೆ ಕೂಡ ಮಾಹಿತಿ ಇರ್ತದ. ಆಯಾ ಸಂದರ್ಭದೊಳಗೆ ಏನೇನು ಕೆಲಸ ಮಾಡಬಹುದು ನಮ್ಮ ರೈತರು, ಯಾವ ರೀತಿ ಬೆಳೆಗಳ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಆಪ್ ಮೂಲಕ ರೈತರು ತಿಳ್ಕೊಳ್ಬಹುದು. ಜಿಲ್ಲಾವಾರು ಮಾಹಿತಿ ಈ ಆಪ್ ಕೊಡ್ತದ. ವಿಜಯಪುರ ಜಿಲ್ಲೆ ಇರಬಹುದು, ಕಲಬುರಗಿ ಜಿಲ್ಲೆ ಇರಬಹುದು, ಬೀದರ್ ಇರಬಹುದು, ಬಾಗಲಕೋಟೆ ಇರಬಹುದು, ಯಾದಗಿರಿ ಇರಬಹುದು, ರಾಯಚೂರು ಇರಬಹುದು. ಹಿಂಗ ನಾವು ಯಾವ ಜಿಲ್ಲೆ ಮಾಹಿತಿಯನ್ನ ಪಡಿಬೇಕು ಅಂತೀವಿ ಅದ್ರ ಮೇಲೆ ನಾವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗ ಆ ಜಿಲ್ಲೆಯ ಮಾಹಿತಿ ಸಿಗ್ತದ. ಈ ಮಾಹಿತಿಯನ್ನ ಬಳಸಿಕೊಂಡು ನಾವು ನಮ್ಮ ಕೃಷಿಯನ್ನ ಆರಾಮಾಗಿ ಮಾಡಿಕೊಂಡು ಹೋಗಬಹುದು. ಅದರ ಜೊತೆಗೆ ವಾತಾವರಣದ ಉಷ್ಣತೆ ಇಲ್ಲಿ ಸಿಗ್ತದ, ಗರಿಷ್ಠ ಉಷ್ಣತೆ ಕನಿಷ್ಠ ಉಷ್ಣತೆ ಇರ್ತದ. ಅದ್ರ ಜೊತೆಗೆ ಎಷ್ಟು ಪ್ರಮಾಣದ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಇಲ್ಲಿರ್ತದೆ. ಎಷ್ಟು ಮಿಲಿಮೀಟರ್ ಮಳೆ ಆಗಬಹುದು ಅಂತೇಳಿ ಅದನ್ನ ನಮಗ ಮಿಲಿಮೀಟರ್ಗಳಲ್ಲಿ ಪ್ರಮಾಣವನ್ನ ಕೊಡ್ತಾರೆ. ಇದು ಬಹಳ ಅನುಕೂಲ ಆಗಿರುವಂತಹದ್ದು. ಅಂದ್ರ ಎಷ್ಟು ಮಳೆ ಬರ್ತದಪ್ಪ, ಹಗುರ ಮಳೆ ಆಗ್ತದನೋ ಏನು, ಮಧ್ಯಮ ಮಳೆ ಆಗ್ತದನೋ, ಭಾರಿ ಮಳೆ ಆಗ್ತದನೋ, ಇಂಥ ಒಂದು ಗದ್ದಲದೊಳಗೆ ನಾವು ಇದ್ದಾಗ ನಮಗ ನೇರವಾದಂತಹ ಒಂದು ಮಾಹಿತಿ ಸಿಗ್ತದೆ. ಒಂದು ಮಿಲಿಮೀಟರ್ ಮಳೆ ಬರಬಹುದು ಅಥವಾ 5 ಮಿಲಿಮೀಟರ್ ಮಳೆ ಬರಬಹುದು ಅಂತೇಳಿ ಆ ಪ್ರಮಾಣ ಇಲ್ಲಿ ಗೊತ್ತು ಮಾಡೋದ್ರಿಂದ ನಿಮಗ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಆದ್ರಿಂದ ಈ ಮೇಘದೂತ ಏನು ಆಪ್ ಅದಲ್ಲ, ಅದು ನಿಮ್ಮ ಮೊಬೈಲ್ನೊಳಗ ಇರಬೇಕು ಅಂತೇಳಿ. ಇನ್ನೊಂದು, ಸಾಕಷ್ಟು ಜನ ತಾವು ಉಪಯೋಗ ಮಾಡಿದ್ದೀರಿ ದಾಮಿನಿ ಅನ್ನುವಂತಹ ಆಪ್. ಇದು ಸಿಡಿಲುಗಳ ಬಗ್ಗೆ ನಮಗೆ ಮುನ್ನೆಚ್ಚರಿಕೆಯನ್ನು ಕೊಡುವಂತಹ ಆಪ್. ಇದು ಬಹಳಷ್ಟು ಅನುಕೂಲವನ್ನ ಸೌಲಭ್ಯವನ್ನ ನಮ್ಮ ರೈತರಿಗೆ ಕೊಟ್ಟಿದೆ. ಒಂದು ಅರ್ಧ ತಾಸು ಮೊದಲು, ಅಂದ್ರೆ ಸಿಡಿಲು ಬೀಳೋದಕ್ಕಿಂತ ಅರ್ಧ ತಾಸು ಮೊದಲು ಇದು ಎಚ್ಚರಿಕೆಯನ್ನ ನೀಡುತ್ತದ. ಯಾವ ಭಾಗದೊಳಗೆ ಸಿಡಿಲು ಬೀಳುತ್ತದೆ ಅನ್ನುವಂತಹ ಸೂಚನೆ ಕೂಡ ಇದರಿಂದ ಸಿಗ್ತದೆ. ಆದ್ದರಿಂದ ಆಯಾ ಪ್ರದೇಶದೊಳಗಿರುವಂತಹ ಜನರು ಇದರಿಂದ ಎಚ್ಚರಿಕೆಯನ್ನ ತಗೊಂಡು ತಾವು ಸುರಕ್ಷಿತವಾಗಿ ಇರಬಹುದು ಅನ್ನೋದು ಇಲ್ಲಿ ಈ ಆಪ್ನ ಒಂದು ದೊಡ್ಡ ಸ್ಥಿತಿ ಅಂತ ಹೇಳಬಹುದು. ಆದ್ದರಿಂದ ಎಲ್ಲರ ಹತ್ತಿರ ಈ ದಾಮಿನಿ ಆಪ್ ಇರುವಂತಹದ್ದು ಬಹಳ ಮುಖ್ಯ. ಇದನ್ನ ತಾವೆಲ್ಲ ತಿಳ್ಕೊಂಡು ಡೌನ್ಲೋಡ್ ಮಾಡಿಕೊಳ್ಳ್ರಿ. ಅದರ ಜೊತೆಗೆ ಮೌಸಮ್ ಅನ್ನುವಂಥದ್ದು ಬರ್ತದ, ಉಮಂಗ್ ಅನ್ನುವಂಥದ್ದು ಬರ್ತದ, ಹಿಂಗ ಅನೇಕ ಆಪ್ಗಳು ಇವತ್ತಿನ ದಿವಸ ಬರ್ತಾ ಇದ್ದಾವ. ಅವುಗಳನ್ನ ತಾವು ಪರಾಮರ್ಶೆ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಬಳಸುವುದರ ಕಡೆ ಲಕ್ಷ್ಯ ವಹಿಸಬೇಕು. ಆತ್ಮೀಯರೆ, ತಮಗೆ ಉಪಯುಕ್ತ ಆಗಬಹುದಾದಂತಹ ಆಪ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ತಮಗ ನೀಡಿದ್ವಿ. ಇನ್ನ ಮುಂದಿನ ದಿನಗಳಲ್ಲಿ ಏನು ಆಪ್ಗಳು ಬರಬಹುದು ಆ ಆಪ್ಗಳ ಬಗ್ಗೆ ಸಹಿತ ನಾವು ತಮಗ ಕಾಲಕಾಲಕ್ಕೆ ಮಾಹಿತಿ ನೀಡುತ್ತಾ ಇರ್ತೀವಿ. ಇನ್ನೊಂದು ಮುಖ್ಯವಾದಂತಹ ಆಪ್ ತಮಗ ಗೊತ್ತದ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ತಾವು ಊಹೆ ಮಾಡಿಕೊಳ್ತಾ ಇರಬಹುದು ನಾನೇನು ಹೇಳ್ತೀನಿ ಅಂತೇಳಿ. ನ್ಯೂಸ್ ಆನ್ ಏರ್ ಅನ್ನುವಂತಹ ಆಪ್, ಅದು ಪ್ರಸಾರ ಭಾರತೀಯ ಅಧಿಕೃತ ಆಪ್. ಅದನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ಆಕಾಶವಾಣಿ ಕೇಂದ್ರಗಳನ್ನ ತಾವು ಕೇಳಬಹುದು. ಅದರ ಜೊತೆಗೆ ಎಲ್ಲ ದೂರದರ್ಶನ ಕೇಂದ್ರಗಳನ್ನ ಕೇಳಬಹುದು. ತಮಗ ಯಾವ ಭಾಷೆಯ ಕಾರ್ಯಕ್ರಮಗಳು ಬೇಕು ಆ ಭಾಷೆಯ ಕಾರ್ಯಕ್ರಮಗಳನ್ನ ತಾವು ಕೇಳಬಹುದು. ಯಾವ ಸಮಯದಲ್ಲಿ ತಮಗ ಬೇಕು ಅದೇ ಸಮಯದೊಳಗ ತಾವು ಎಲ್ಲಿದ್ದೀರಿ ಅಲ್ಲಿಂದನೇ ಕೇಳಬಹುದು. ಈ ಮೊಬೈಲ್ನೊಳಗ ಆಪ್ ಬರೋದ್ರಿಂದ ತಮಗ ಬಹಳಷ್ಟು ಸುವಿಧಾ ಇದೆ, ಬಹಳಷ್ಟು ಅನುಕೂಲ ಇದೆ. ತಾವು ಸ್ವತಂತ್ರರಾಗಿ ಆರಾಮಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲಾರದೆ ಕಾರ್ಯಕ್ರಮಗಳನ್ನ ಕೇಳಬಹುದು. ಅದಕ್ಕಾಗಿ ಸಾಕಷ್ಟು ಜನ ತಾವು ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ನ್ಯೂಸ್ ಆನ್ ಏರ್ ಆಪ್ ಅನ್ನ. ಇನ್ನೂ ಯಾರ್ಯಾರು ಮಾಡಿಕೊಂಡಿಲ್ಲ ಅವರು ಆದಷ್ಟು ಜಲ್ದಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ ಸ್ವಾವಲಂಬಿಗಳಾಗ್ರಿ ಅಂತೇಳಿ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಏಪ್ರಿಲ್ 13 ಬುಧವಾರದಿಂದ ಬರುವ ಮಂಗಳವಾರ ಏಪ್ರಿಲ್ 19 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಆದರೆ ಕೆಲವು ಜಿಲ್ಲೆಗಳಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಮಳೆಯ ಸಾಧ್ಯತೆಗಳೇನು ಬಹಳ ಇಲ್ಲ, ಕೇವಲ ಶೇಕಡಾ 10-15% ಮಾತ್ರ ಅದಾವ. ಆದರೂ ಕೂಡ ಬೇಸಿಗೆ ಇರೋದ್ರಿಂದ ಈ ವಿಷಯದ ಕಡೆ ತಾವು ಗಮನ ಹರಿಸಬೇಕು. ಆ ಜಿಲ್ಲೆಗಳು ಯಾವ್ಯಾವ ಅನ್ನೋದನ್ನ ನಾನು ಹೇಳ್ತೀನಿ, ತಾವು ಗಮನಿಸಬೇಕು. ಗುರುವಾರ 14 ಕಲಬುರಗಿ, ವಿಜಯಪುರ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕು. ಶುಕ್ರವಾರ 15ನೇ ತಾರೀಕು ಮತ್ತು ಶನಿವಾರ 16ನೇ ತಾರೀಕು ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳು, ಅಲ್ಲದೆ ಬೀದರ್ ಜಿಲ್ಲೆ ಒಳಗ 17ನೇ ತಾರೀಕು ರವಿವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಸಹಜವಾಗಿ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಮಳೆಯ ಪ್ರಮಾಣ ಅಂತಹದೇನು ಇಲ್ಲ, ಬಹಳ ಹಗುರವಾದಂತಹ ಮಳೆ ಸಾಧ್ಯತೆಗಳು ಅದಾವ. ಆದರೂ ಕೂಡ ಬೇಸಿಗೆ ಒಳಗ ಕೆಲವೊಂದು ಸಂದರ್ಭದೊಳಗ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವ. ಇಂತಹ ಸನ್ನಿವೇಶಗಳು ತಮ್ಮಲ್ಲಿ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸ್ವಲ್ಪ ಜಾಗೃತಿಯನ್ನ ವಹಿಸಬೇಕಾಗ್ತದೆ. ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಗಬಹುದು. ಕನಿಷ್ಠ ತಾಪಮಾನದೊಳಗೆ ಏರಿಕೆ ಕಾಣಬಹುದು. 28-29 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿದ್ರೆ ಕೆಲವು ಪ್ರದೇಶಗಳಲ್ಲಿ 30-31 ಡಿಗ್ರಿ ಸೆಲ್ಸಿಯಸ್ ತನಕನೂ ಹೋಗಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಮುಖ್ಯವಾದಂತಹ ಬದಲಾವಣೆಗಳು ಏನಾದರೂ ಆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ತಾವು ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಬೇಸಿಗೆ ಇರುವುದರಿಂದ ತಕ್ಷಣದ ಬೆಳವಣಿಗೆಗಳು ಏನಾಗ್ತಾವ ಅದನ್ನ ತಮ್ಮ ತನಕ ತಲುಪಿಸೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ಈ ಒಂದು ವಿಚಾರವನ್ನು ತಾವು ಯಾವತ್ತೂ ಗಮನದೊಳಗಿಡಬೇಕು. ಮಧ್ಯಾಹ್ನದ ನಂತರ ಏನಾದರೂ ಇಂತಹ ಬೆಳವಣಿಗೆಗಳು ಆದವು ಅಂತಂದ್ರೆ ತಾವು ಸ್ವಲ್ಪ ಜಾಗೃತರಾಗಿ ತಮ್ಮ ಸುರಕ್ಷತೆಯ ಕಡೆ ಗಮನ ಕೊಡಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲ್ಲಿ ಬಾನುಲಿಯ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 11:00 to 12:00. ಅನುಭವಿಯ ವಿಶಾಲ ಪರಿಧಿಯಲ್ಲಿ ಈ ಸಲದ ವಿಷಯ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಭಿವೃದ್ಧಿ ಯೋಜನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಯಾಘನ್ ಧಾರವಾಡ್ಕರ್. ಜೊತೆ ಜೊತೆಯಲ್ಲಿ ಬಾನುಲಿಯ ಜೊತೆಯಲ್ಲಿ ಕಲಬುರಗಿ ನಗರ ಸೌಂದರ್ಯೀಕರಣ, ರಸ್ತೆ, ಮೇಲ್ಸೇತುವೆ, ಉದ್ಯಾನವನ, ವಸತಿ ಯೋಜನೆ ಮುಂತಾದವುಗಳ ಕುರಿತು ಕೇಳುಗರು ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2959986 ಅಥವಾ 2959987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 11:00 to 12:00. ಜೊತೆ ಜೊತೆಯಲ್ಲಿ ಸಾಗಲಿ ವಿಶ್ವ ಪಥವಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರಸ್ತೆ ಕಲಬುರಗಿ. ಈಗ ಮೆಣಸಿನಹಾಳ ಗ್ರಾಮದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳೋಣ. ಅನುಭವನದ ಮೇಲೆ ಅನುಭವ ತಿಳಿಯಬೇಕು. ಭವನದ ಮೇಲೆ ಅನುಭವ ತಿಳಿಯಬೇಕು. ಮನದಿಂದಲೀ ಶಾಸ್ತ್ರದ ಮುನ್ನ ತಿಳಿಯನ್ನ ತನು ಭವನದ ಮೇಲೆ ಅನುಭವ ತಿಳಿಯಬೇಕು. ಮನದಿಂದಲೀ ಶಾಸ್ತ್ರ ಶಾಸ್ತ್ರದ ಮುನ್ನ ತಿಳಿಯನ್ನ ಸತ್ಯಬಲದ ಕತ್ತೆಯಂತ ಪಿತೃಗಿಂತ ಪುರದೊಳು ಬೀಳು ಭೂಮಿ ಉಳು ಮಾಡಿ ಬಿಡು ವ್ಯಸನ ಬಿಳಿ ದುರ್ವ್ಯಸನ ಸತ್ಯ ಬಳಗ ಕತ್ತೆಯಂತೆ ಪಿತೃಗಿಂತ ಪುರದೊಳು ಬೀಳು ಭೂಮಿ ನೀಳು ಮಾಡಿ ಬಿಡಿಯಸನ ಬಿಡು ದುರ್ವ್ಯಸನ ಹೋಗುತ್ತೇನೆ ಒಯ್ಯಲಿಲ್ಲ ಬರುತ್ತೇನೆ ತರಲಿಲ್ಲ ಹೋಗುತ್ತೇನೆ ಒಯ್ಯಲಿಲ್ಲ ಬರುತ್ತೇನೆ ತರಲಿಲ್ಲ ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ ಒಯ್ಯಲಿಲ್ಲ ಬಳಿದೇನೆ ತರಲಿಲ್ಲ ಒಣಬಾದಿಗೆ ಹಣೆ ಹಣೆ ಒಡಕೊಂಡಿ ಸುಳ್ಳೇ ಪಡ್ಕೊಂಡಿ ಹಾಸಿಗಿನ ಹೇಸಿ ಕಟ್ಟಿ ಹೇಸಿ ಕಟ್ಟಿ ಎಲ್ಲವನ ಕಾಸಿಗಾಗಿ ಮನ ನೆಚ್ಚಿಕೊಂಡಿ ಮೈ ಹಚ್ಚಿಕೊಂಡಿ ಹಾಸಿಗಿನ ಹೇಸಿ ಕಟ್ಟಿ ಹೇಸಿ ಕಟ್ಟಿ ಎಲ್ಲವನ ಕಾಸಿಗಾಗಿ ಮನ ನೆಚ್ಚಿಕೊಂಡಿ ಮೈಗಚ್ಚಿಕೊಂಡಿ ಮನಸ್ಸಿಗೆ ಮರುಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಎವಲುಳಕೊಂಡಿ ಮಾಯದ ಮರುಕಟ ಮಾಯದ ಕುಕ್ಕಟ ಬಲೆಯಲ್ಲಿ ಬಂದು ಸಿಕ್ಕೊಂಡಿ ಎವಲುಳಕೊಂಡಿ ಗಾಲಿಗಿಟ್ಟ ದೀಪದಲ್ಲಿ ಇರಿಗಿತ್ತು ಒಲಿವತ್ತು ನಾಳೆಗಿಂತ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಗಾಲಿಗಿಟ್ಟ ದೀಪದಂತೆ ಇರಿಗಿತ್ತು ಒಲಿವತ್ತು ನಾಳೆಗಿಂತ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಕಾಯಕಾತ್ರದ ಗುಡಿಯೋ ಒಂದಿನ ಮಣ್ಣ ಉಳಿಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಬರದಿಂದ ಬಲುವತ್ತು ದುರು ದುರು ಉರಿಯದು ಹರಬಲ್ಲ ದರಿಕದ ಕ್ವಾಟಿ ಬಲು ಪರಾಟಿ ಬರದಿಂದ ಬಲುವತ್ತು ದುರು ದುರು ಉರಿಯದು ಹರಬಲ್ಲ ದರಿಕದ ಕ್ವಾಟಿ ಬಲು ಪರಾಟಿ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಯಾರ ನೀನು ಏನು ಕಾಣ ಕಲಸ ತಿಳಿಯದೆ ಮನಹರಿ ಬಿಟ್ಟಿ ಸುಮ್ಮನೆ ಆಕ ಕುಂತಿ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಪುಟಾಣಿ ಪ್ರಪಂಚ ಮಕ್ಕಳ ಮಾತಿನ ಮಂಟಪ. ಈ ಬಾರಿ ಪುಟಾಣಿ ಪ್ರಪಂಚದಲ್ಲಿ ವಿಷಯ ಬೇಸಿಗೆ ಕಾಲದಲ್ಲಿ ವಹಿಸಬೇಕಾದ ಎಚ್ಚರಿಕೆ. ಭಾಗವಹಿಸುವವರು ಕಲಬುರಗಿ ಜಿಲ್ಲಾಸ್ಪತ್ರೆಯ ಅಧೀಕ್ಷಕರು ಹಾಗೂ ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಅಂಬಾರಾಯ್ ರುದ್ರವಾಡಿ ಅವರು. ಮಕ್ಕಳೇ, ನೀವು ವೈದ್ಯರ ಜೊತೆ ಮಾತನಾಡಲು ನಾಳೆ ಮಧ್ಯಾಹ್ನ 3:00 to 3:30 ನಮಗೆ ಕರೆ ಮಾಡಿ ಮಾತನಾಡಿ. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಮತ್ತು 295987. ಎಸ್ಟಿಡಿ ಸಂಖ್ಯೆ 0847. ಕರೆ ಮಾಡಿ ಬೇಸಿಗೆ ಕಾಲದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಈ ಕುರಿತು ನಿಮ್ಮ ಸಂದೇಹ ಮತ್ತು ಪ್ರಶ್ನೆಗಳನ್ನು ಕೇಳಿ. ಈ ಕಾರ್ಯಕ್ರಮ ಇದೇ ಭಾನುವಾರ 9:40 ಪ್ರಸಾರವಾಗಲಿದೆ. ಇನ್ಮುಂದ ಇದೇ ಕಲಾವಿದರಿಂದ ಇನ್ನೊಂದು ಚೌಟ್ಕಿ ಪದವನ್ನು ಕೇಳೋಣ. ಬಹಳ ಮಂದಿ ಬರ್ತನ ಮಾಡಿದೆ ನೀ ಅಂತ ಯವ್ವ ದೇವ್ ಉಳಿಸಿ ಹೋದ್ ನೋಡಿದೆ. ಮಂದಿ ಬರ್ತನ ಮಾಡಿದೆ ನೀ ಅಂತ ಯವ್ವ ದೇವ್ ಉಳಿಸಿ ಹೋದ್ ನೋಡಿದೆ. ಕಂಚಿನ ಕೋಳ ಹಾಕಿ ಕುಣಿಸಿ ಆಡಿದೆ, ಮ್ಯಾಳ ತೊಂದು ಭಿಕ್ಷಾಭಿ ಅಡಿದೆ, ಜೋಡಿಗೆ ಹಾಕಿ ಜೋಲೊಂದು ಜನ ಕಾಡಿದೆ. ಮ್ಯಾಳ ತೊಂದು ಭಿಕ್ಷಾಭಿ ಅಡಿದೆ, ಜೋಡಿಗೆ ಹಾಕಿ ಜೋಲೊಂದು ಜನ ಕಾಡಿದೆ. ಇಲ್ಲಿ ತನಕ ಮೆಣಸಿನಹಾಳ ಗ್ರಾಮದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿ ರಂಗ. ಇನ್ನ ನಾಳೆಯ ಕಾರ್ಯಕ್ರಮದಾಗ ಮೊದಲಿಗೆ ನಿತ್ಯಂಬಿಕ ಸಂದೇಶ, ಆಮೇಲೆ ತಜ್ಞವಾಣಿಯೊಳಗ ಸ್ವಾವಲಂಬನೆಯ ಬದುಕಿಗಾಗಿ ಹೈನುಗಾರಿಕೆ, ಹೈನುಗಾರಿಕೆ ಮಾಡಿ ಆದಾಯ ದ್ವಿಗುಣ ಮಾಡಿಕೊಳ್ಳುವ ಬಗ್ಗೆ, ಈ ಕುರಿತು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಲ್ಗರ್ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ್ ಪೇರ್ಲಾ. ಕೊನೆಗೆ ಪ್ರಸನ್ನ ಇಬ್ರಾಹಿಂಪುರ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಬಹುದು.